ನಿಧಾನವಾಗಿ ಆ ಪ್ರಮಾಣವನ್ನು ಹೆಚ್ಚು ಹೆಚ್ಚು ಮಾಡುತ್ತಾ 10-12 ಕೆ ಜಿಯಷ್ಟು ಈ ರಸಮೇವನ್ನು ನೀವು ಒಂದು ಹಸುವಿಗೆ ತಿನ್ನಿಸಿದರೆ ಖಂಡಿತವಾಗಲೂ ಯಾವುದೇ ತರಹದ ಹಸಿರು ಮೇವಿನ ಕೊರತೆ ಆಗುವುದಿಲ್ಲ, ಯಾವುದೇ ಸಮಯದಲ್ಲೂ ಕೊರತೆ ಆಗುವುದಿಲ್ಲ, ವರ್ಷವಿಡೀ ನಿಮಗೆ ಹಸಿರು ಮೇವು ಸಿಗುತ್ತೆ. ಆಮೇಲೆ ಖಂಡಿತವಾಗಲೂ ಎಷ್ಟು ಹಾಲಿನ ಪ್ರಮಾಣ ಮುಂಚೆ ಇತ್ತೋ ಅದೇ ಹಾಲಿನ ಪ್ರಮಾಣ ನೀವು ಬೇಸಿಗೆ ಕಾಲದಲ್ಲೂ ಕೂಡ ನೀವು ಹಸುಗಳಲ್ಲಿ ಪಡೆಯಬಹುದು. ಇದರಿಂದ ಅತಿ ಹೆಚ್ಚಿನ ಆದಾಯನ ಪಡೆಯಬಹುದಂತೂ ಹೇಳಿ ನನ್ನ ಈ ರಸಮೇವಿನ ಬಗ್ಗೆ ಆಗುವ ಮುಖ್ಯ ಲಾಭಗಳ ಬಗ್ಗೆ ನಾನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಧನ್ಯವಾದಗಳು. ಇನ್ನು ಮುಂದೆ ಕೇಳಿ, ಆಹಾರ ಉತ್ಪಾದನೆಯಲ್ಲಿ ಬೀಜೋತ್ಪಾದನೆಯ ಮಹತ್ವ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆರ್ ಕುಲಕರ್ಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ನನ್ನ ಜೊತೆಗೆ ಡಾಕ್ಟರ್ ಉಮೇಶ್ ಹಿರೇಮಠ್ ಅವರದರ. ಇವರು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಿಗೆ ಕೆಲಸ ಮಾಡ್ತಾ ಇದ್ರು. ಇವರನ್ನ ಮಾತಾಡಿಸಿ ಈ ಆಹಾರ ಉತ್ಪಾದನೆಯೊಳಗೆ ಬೀಜೋತ್ಪಾದನೆಯ ಮಹತ್ವ ಏನದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಉಮೇಶ್ ಹಿರೇಮಠ್ ಅವರೇ. ನಮಸ್ತೆ, ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ಉಮೇಶ್ ಅವರೇ, ಈಗ ಈ ಆಹಾರ ಭದ್ರತೆಯೊಳಗೆ ಬೀಜೋತ್ಪಾದನೆ ಪಾತ್ರ ಅಂತ ಬಹಳ ಮುಖ್ಯವಾಗಿರುವಂತದ್ದು, ಇದು ಎಲ್ಲರೂ ಹೇಳುವಂತದ್ದು. ಆದ್ರೆ ಈ ಬೀಜೋತ್ಪಾದನೆ ಮತ್ತು ಆಹಾರ ಉತ್ಪಾದನೆ ಇವುಗಳನ್ನ ಎರಡು ಬೇರೆ ಬೇರೆಯಾಗಿ ನಾವು ನೋಡಬಹುದು. ಅವುಗಳಲ್ಲಿರುವಂತಹ ಪ್ರಮುಖವಾದಂತಹ ವ್ಯತ್ಯಾಸಗಳು ಏನಂತಾರೆ? ಮೊದಲನೇದಾಗಿ, ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಸುಮಾರು 65-70% ಜನಸಂಖ್ಯೆ ಎಲ್ಲಾ ಕೃಷಿ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಜೀವನೋಪಾಯ ಮಾಡಲಿಕ್ಕೆ ಕೃಷಿ ಮೇಲೆ ಅವಲಂಬನೆಯಾಗಿದೆ. ಈ ಕೃಷಿ ಮಾಡಲಿಕ್ಕೆ ಅನೇಕ ನಮಗೆ ಪರಿಕರಗಳು ಬೇಕು, ಕೆಲವು ವಸ್ತುಗಳು ಬೇಕು. ಅದರಲ್ಲಿ ಪ್ರಮುಖವಾಗಿ ಬೀಜ, ಗೊಬ್ಬರ, ನೀರು, ಕೀಟನಾಶಕಗಳು, ರೋಗನಾಶಕಗಳು ಎಲ್ಲ ಪ್ರಮುಖವಾಗಿ ಬೇಕು. ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರೋದಂದ್ರೆ ಬೀಜ. ಅಂದ್ರೆ ಎಲ್ಲ ಪರಿಕರಗಳಲ್ಲಿ ಬೀಜ ಬಹಳ ಮುಖ್ಯ. ಬೀಜ ಬಹಳ ಮುಖ್ಯ. ಈಗ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಉತ್ತಮ ಹೊಲದಲ್ಲಿ ಅಂದ್ರೆ ಎಲ್ಲ ಚೆನ್ನಾಗಿ ಫಲವತ್ತತೆ ಇರುವಂತಹ ಹೊಲದಲ್ಲಿ ಗುಣಮಟ್ಟದ ಬೀಜಗಳಂದ್ರೆ ಒಳ್ಳೆ ಬೀಜ, ಒಳ್ಳೆ ಬೀಜಗಳನ್ನ ಹಾಕಿದ ಇಳುವರಿ ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಈಗ ಒಂದ್ ನಮ್ ಸಂಸ್ಕೃತಿಯಲ್ಲಿ ಒಂದು ಪದ ಇದೆ, ಸುಬೀಜಂ ಸುಕ್ಷೇತ್ರ ಜಯತೆ ಸಂಪದೇತೆ. ಅಂದ್ರೆ ಉತ್ತಮವಾದ ಫಲವತ್ತತೆಯಾದ ಹೊಲದಲ್ಲಿ ಗುಣಮಟ್ಟದ ಬೀಜಗಳನ್ನು ಬೆಳೆದ್ರೆ ನಮಗೆ ಇಳುವರಿ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಬರುತ್ತೆ ಅಂತಂದ್ರೆ ಸರ್ ಮತ್ತೆ ಹೆಂಗೆ ವ್ಯತ್ಯಾಸ ಏನಂತಾರೆ? ವ್ಯತ್ಯಾಸ ಅಂದ್ರೆ ಈಗ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಉತ್ತಮ ಬೀಜಗಳನ್ನು ಉಪಯೋಗಿಸೋದ್ರಿಂದ 15-20% ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಬಟ್ ಇನ್ನೊಂದು ವಿಷಾದ ಸಂಗತಿ ಅಂದ್ರೆ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ 80-85% ರೈತರು ತಮ್ಮ ಹೊಲದಲ್ಲೇ ಬೆಳೆದಂತ ವಾಣಿಜ್ಯ ಬೆಳೆಗಳಿಂದ ಬೀಜಗಳನ್ನು ಆಯ್ಕೆ ಮಾಡಿ ಮುಂದಿನ ಬೆಳೆಗೆ ಉಪಯೋಗಿಸ್ತಾರೆ. ಇದು ಒಂದು ಒಳ್ಳೆ ಪದ್ಧತಿ ಅಲ್ಲ. ಅಂದ್ರೆ ತಾವು ಹೇಳೋದು ಬೀಜೋತ್ಪಾದನೆ ಮಾಡಿ ಬೀಜವನ್ನ ಉಪಯೋಗ ಮಾಡಬೇಕು. ಈಗ ನೀವು ಕೇಳಬಹುದು, ಈಗ ವ್ಯತ್ಯಾಸ ಏನಿದೆ ಅಂದ್ರೆ, ಪ್ರಮುಖ ವ್ಯತ್ಯಾಸ ಬೀಜೋತ್ಪಾದನೆ ಹೆಚ್ಚು ಶ್ರಮದಾಯಕವಾಗಿದೆ ಮತ್ತು ವೆಚ್ಚದಾಯಕ, ಇದರಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಬಟ್ ಆಹಾರ ಉತ್ಪಾದನೆ ಅಲ್ಲ. ನೀವು ವೆಚ್ಚದಾಯಕ ಅಂತ ಕೇಳಬಹುದು, ಯಾಕೆ ವೆಚ್ಚದಾಯಕ ಅಂದ್ರೆ, ಇದಕ್ಕೆ ನಾವು ಬೀಜೋತ್ಪಾದನೆ ಮಾಡಕ್ಕೆ ನಮಗೆ 3 ವಿಧ ತರಗಳ ಬೀಜಗಳಿವೆ. ಒಂದು ತಳಿವರ್ಧಕ ಬೀಜ, ಫೌಂಡೇಶನ್ ಸೀಡ್ಸ್, ಮತ್ತೆ ಇನ್ನೊಂದು ಪ್ರಮಾಣೀಕೃತ ಬೀಜಗಳು. ಈಗ ಪ್ರಮಾಣೀಕೃತ ಬೀಜ ಮಾಡಬೇಕಂದ್ರೆ ನಾವು ಫೌಂಡೇಶನ್ ಸೀಡ್ಸ್ ನ ಖರೀದಿ ಮಾಡಬೇಕು. ಬಟ್ ಫೌಂಡೇಶನ್ ಸೀಡ್ಸ್ ಖರ್ಚು ಜಾಸ್ತಿ, ಖರೀದಿ ಮಾಡ್ಬೇಕಲ್ವಾ. ಈಗ ನೀವು ರಾಮ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಇದ್ದ ಹೊಲದಲ್ಲಿ ಬೆಳೆದಂತೆ ಕೂತ ಬೀಜಗಳನ್ನು ಬಳಸಬೇಕು. ಇದರಿಂದ ರೈತರು ಇಂಜರಿತ ಇದ್ದಾರೆ. ಮತ್ತೆ ಇನ್ನೊಂದು, ಈಗ ಬೀಜೋತ್ಪಾದನೆ ಮಾಡಬೇಕಂದ್ರೆ ಕೆಲವು ವೈಜ್ಞಾನಿಕ ಪದ್ಧತಿಗಳಿದ್ದಾವೆ, ಪ್ರಮುಖವಾಗಿ ಉತ್ತಮ ಬೇಸಾಯ ತಂತ್ರಜ್ಞಾನಗಳನ್ನು ಪದ್ಧತಿಗಳನ್ನು ತಳಿ ಶುದ್ಧತೆ ಮಾಡ್ಲಿಕ್ಕೆ ನಾವು ಕೆಲವೊಂದು ಪ್ರಾಕ್ಟೀಸಸ್ ನ ಮಾಡ್ಬೇಕಾಗುತ್ತೆ. ಇವು ಕಷ್ಟದಾಯಕ. ಬಟ್ ಆದ್ರೆ ಆಹಾರ ಉತ್ಪಾದನೆಯಲ್ಲಿ ಆ ತರಂತ ಯಾವುದೇ ಒಂದು ಪ್ರಾಕ್ಟೀಸಸ್ ಇರಲ್ಲ. ಬಿತ್ತನೆ ಮಾಡೋದು, ಬೆಳೆ ನಿರ್ವಹಣೆ ಮಾಡೋದು, ನೀರ್ ಹಾಕೋದು, ಗೊಬ್ಬರ ಹಾಕೋದು, ಸಿಂಪಡಣೆ ಮಾಡೋದು, ಹೋಗೋದು. ಬಟ್ ಇದರಲ್ಲಿ ಕೆಲವು ಸಿದ್ಧಾಂತಗಳಿದಾವೆ, ನಮ್ಗೆ ಕೆಲವೊಂದು ಪ್ರಾಕ್ಟೀಸ್ ಇದಾವೆ, ಅದನ್ನ ನಾವು ಇದರಲ್ಲಿ ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಆಹಾರ ಉತ್ಪಾದನೆ ಮಾಡಲ್ಲ. ಇದು ಒಂದು ಪ್ರಮುಖವಾದ ವ್ಯತ್ಯಾಸ. ಆಮೇಲೆ ಬೀಜೋತ್ಪಾದನೆಯಲ್ಲಿ ಪ್ರಮಾಣೀಕರಣ ಯಾವಾಗ ಆಗುತ್ತಂದ್ರೆ, ನಾವು ಬೆಳೆದಂತ ಬೀಜೋತ್ಪಾದನಾ ತಾಕುಗಳಲ್ಲಿ ಕೆಲವು ನಿರ್ದಿಷ್ಟ ಗುಣಮಟ್ಟ ಕಾಯ್ದುಕೊಂಡಿರಬೇಕು. ಇದು ಒಂದು ಪ್ರಮುಖ ವ್ಯತ್ಯಾಸ. ಬಟ್ ಆದರೆ ಆಹಾರೋತ್ಪಾದನೆಯಲ್ಲಿ ಆ ತರಹದ ಯಾವ್ದಂತ ಒಂದು ಪ್ರಾಕ್ಟೀಸ್ ಇರಲ್ಲ. ಅಂದ್ರೆ ಒಂದು